ಹಸಿ ಮಳೆ ಆದೊಡನೆ ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು ಹಾಗೂ ಸಾವಿ, ಶೇಂಗಾ ಬೆಳೆಯನ್ನು ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಇನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ತಮ್ಮಲ್ಲಿರುವ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ವಿವಿಧ ಅರಣ್ಯ ಗಿಡಗಳಾದ ಬೇವು, ಹುಣಸೆ, ಬಿದಿರು, ಹಲಸು, ಸಾಗವಾನಿ, ನೇರಳ, ಸುಬಾಬುಲ್, ಸೀತಾಫಲ ಮತ್ತು ಬಾರೆಹಣ್ಣುಗಳನ್ನು ಬೆಳೆಯುವುದರಿಂದ ರೈತ ಬಾಂಧವರು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಹೊಂದುವುದಲ್ಲದೆ ಸುಸ್ಥಿರ ಬದುಕಿಗೆ ಇದು ಸಹಕಾರಿಯಾಗ್ತದೆ. ಇನ್ನು ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಬಂಡಿಗಳನ್ನು ತಯಾರಿಸಿಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಹೊಲದಲ್ಲಿ ಬದುವು ಮತ್ತು ನೀರು ತಡೆ ಹಿಡಿಯುವ ಒಡ್ಡುಗಳ ರಿಪೇರಿ ಕೆಲಸವನ್ನು ರೈತ ಬಾಂಧವರು ಮಾಡಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಹರಗಿ ಭೂಮಿಯನ್ನು ಬಿತ್ತನೆಗೆ ಸಿದ್ಧಪಡಿಸಿ. ಇನ್ನು ಶೇಂಗಾ ಬೆಳೆಗೆ TGLPS-3, ಅಜಯ, ಕದರಿ 9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ತೊಗರಿ ಬಿತ್ತನೆಯನ್ನು ಮಾಡುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಬಿತ್ತನೆಗೆ ಬೇಕಾಗುವ ಸೂಕ್ತ ತಳಿಗಳು TS-3R, GRG-811, BSMR-736. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡೆನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಸೂರ್ಯಕಾಂತಿ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ RSFH-1887 ತಳಿಯನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋಪಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಇನ್ನು ಹೆಸರು ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, BGS-9 ಈ ತಳಿಯನ್ನು ಬಿತ್ತಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜವನ್ನು ಉಪಯೋಗಿಸಬೇಕಾಗ್ತದೆ. ಇನ್ನು ಹೆಸರು ಬೆಳೆಯಲ್ಲಿ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು ಬಿತ್ತುವ ಸಮಯದಲ್ಲಿ ಕೊಡುವುದು ಸೂಕ್ತ. 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಇನ್ನು ಹೆಸರು ಬೆಳೆಯಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡುವುದಾದರೆ, ಹೆಸರು ಬಿತ್ತನೆ ಪೂರ್ವ ಅಥವಾ ಬಿತ್ತನೆಯಾದ ಮರುದಿನ 1.3 ಲೀಟರ್ ಪೆಂಡಿಮಿಥಾಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತವನ್ನು ನಾಟಿ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಸಸಿಮಡಿಯನ್ನು ಮಾಡುವ ಸಂದರ್ಭದಲ್ಲಿ ಪ್ರತಿ ಎಕರೆಗೆ 300 ಚದರ ಮೀಟರ್ ಕ್ಷೇತ್ರವನ್ನು ಮಾಡಬೇಕಾಗ್ತದೆ. ಗಂಗಾವತಿ ಸೋನಾ ಮತ್ತು BPT-5204 ಈ ತಳಿಗಳನ್ನು ಮಾಡ್ಕೋಬಹುದು. ಇನ್ನು ಭತ್ತದ ಸಸಿಮಡಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಸಸಿಮಡಿಗೆ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 75 ಗ್ರಾಂ ಮ್ಯೂರಿಯೇಟ್ ಆಫ್ ಪೊಟಾಶ್ ಅನ್ನು ಹಾಕಬೇಕಾಗ್ತದೆ. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಿಯೋಡಿ ಕಾರ್ಬ 75 WP ಅಥವಾ ಇಮಾಮೆಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಗಳನ್ನು ಬೆಳ್ಕೋಬಹುದು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ, ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು. ಗಂಟಲು ಬೇನೆ ರೋಗವು ಪ್ರತಿ ವರ್ಷ ಮುಂಗಾರು ಮಳೆ ಆರಂಭದಲ್ಲಿ ಕಂಡುಬರುತ್ತದೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹೆಚ್ಚಾಗುವ ಸಂಭವವಿದ್ದು ಗಂಟಲು ಬೇನೆ ಲಸಿಕೆಯನ್ನು ಹಾಕಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗಲ್ಲ. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12 ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-2521-5253. ಉದ್ಯೋಗ

ನಿನ್ನ ಹಿಂದಲ ಕಾಲಾಳ ದಡುದಾರ ನಿಂದಾಲ ಕಾಲಾಳ ದಣುದಾರ ಹಿಂದಾಲ ಕಾಲಾಳ ದಣುದಾರ ನಿನ್ನ ಮುಂದಾಲ ಬೋಯವರ ದಣುದಾರ ಇಂದಾಲ ಬೋಯವರ ದಣುದಾರ ಮುಂದಾಲ ಬೋಯವರ ದಣುದಾರ ಪನಿನ್ನ ಇಂದಾಲ ಬೋಯವರ ದಣುದಾರ ಹಿರವೆ ಮತ್ತಿನ ಸಾಲ ವೈದ ಹಲ್ದ ಹಡಿವಲ್ಲ ಕಾಲಾಳ ಗಿಡವಲ್ಲ ಕೈ ಪಂದ ಹಿರವೆ ಮತ್ತಿನ ಸಾಲ ವೈದ ಹಲ್ದ ನಳಗೆಯ ಲಿಂಗ ಸಾಗ ಒತ್ತಿಗ ಬ್ಯಾಳ ಕರುದ ಹಾವ ಸಡಗಾರ ದಿನದಲ್ಲ ನಳಗೆಯ ಲಿಂಗ ಸಾಗ ಒತ್ತಿಗ ಬ್ಯಾಳ ಕರುದಾವು ಸ್ವಾಮಿ ನಮ್ಮಯ್ಯ ಬ್ಯಾಡಲೆ ಗುಳಿಗೆ ಚಿತ್ತಾರ ಬಾಳವ ರಂಗ ಮಂಡಪ ನಿಮ್ಮ ಸಾಲಾಗ ಗುಡಿಗೆ ಚಿತ್ತಾರ ಬಾಳವ ರಂಗ ಮಂಡಪ ನಿಮ್ಮ ಸಾಲಾಗ ಒತ್ತ ಬ್ಯಾಡಲೆ ಗುಳಿಗೆ ಚಿತ್ತಾರ ಬಾಳವ ರಂಗ ಮಂಡಪ ನಿಮ್ಮ ಸಾಲಾಗ ಬಸವಣ್ಣ ತೆಗ್ಗೆ ನಾಗಾಳಂಪೆ ಇರುಪಾಕ ಉದ್ದಾನ ವೀರಣ್ಣ ಬಗ್ಗಿರವೆ ಬಸವಣ್ಣ ತೆಗ್ಗೆ ನಾಗಾಳಂಪೆ ಇರುಪಾಕ ಉದ್ದಾನ ವೀರಣ್ಣ ಬಗ್ಗಿರವೆ ಬಸವಣ್ಣ ತೆಗ್ಗೆ ನಾಗಾಳಂಪೆ ಇರುಪಾಕ ಬಸವಣ್ಣ ಟೋಪೆ ನಾಗಾಳಂಪೆ ಇರುಪಾಕ್ಷ ಮಾತಂಗ ವೀರಣ್ಣ ಮಲಗಿರವೆ ಬಸವಣ್ಣ ಟೋಪೆ ನಾಗಾಳಂಪೆ ಇರುಪಾಕ್ಷ ಮಾತಂಗ ವೀರಣ್ಣ ಮಲಗಿರವೆ ಬಸವಣ್ಣ ಟೋಪೆ ನಾಗಾಳಂಪೆ ಇರುಪಾಕ್ಷ ಮರಗುಮಟ ಕೇಳಿ ಬಡೆ ಕೆಂದಡೆ ರಾಯ ಹಾದೆ ಗುರವೇ ಸಖ್ಯ ಮೊಟ್ಟವ ನಾಲ್ಕ ಮೋಲೆಗೆ ನಂದ್ಯ ಬಸವ ಅಣ್ಣ ಗೋಪರದ ಗುಡೆ ಕಳ ಸೊಂದ ಕಸಗೆ ಮೊಟ್ಟವ ನಾಲ್ಕ ಮೋಲೆಗೆ ನಂದ್ಯ ಬಸವ ಅಣ್ಣ ಗೋಪರದ ಗುಡೆ ಕಳ ಸೊಂದ ಕಸಗೆ ಮೊಟ್ಟವ ನಾಲ್ಕ ಮೋಲೆಗೆ ನಂದ್ಯ ಬಸವ ಅಣ್ಣ